ಅರೆ ಅಣ್ಣ ಅವ್ರೆ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಮಿತ್ರರಿಗೆ, ಸ್ನೇಹಿತರಿಗೆ, ಆಸಕ್ತರಿಗೆ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಲದ ಮಕರ ಸಂಕ್ರಾಂತಿಯನ್ನ ತಾವು ಸಂತೋಷ ಸಡಗರ ಸಂಭ್ರಮಗಳಿಂದ ಆಚರಣೆ ಮಾಡ್ತಾ ಇದ್ದೀರಿ. ಈ ಒಂದು ಸುಗ್ಗಿಯ ಹಬ್ಬ ನಮ್ಮ ಎಲ್ಲ ರೈತ ಬಾಂಧವರ ಜೀವನದೊಳಗ ಬಾಳಿನೊಳಗ ಸಮೃದ್ಧಿಯನ್ನ ತರಲಿ. ಬರುವ ವರ್ಷ ಏನಿದೆ, ಈ ವರ್ಷ ಸುಖ ಸಮೃದ್ಧಿಗಳಿಂದ ತುಂಬಿರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ತಾವು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಿ. ಈಗ ಹಬ್ಬದ ಜೊತೆ ಜೊತೆಗೇನೆ ತಾವು ತಮ್ಮ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀರಿ, ಯೋಜನೆಗಳನ್ನ ಮಾಡ್ತಾ ಇದ್ದೀರಿ. ಮಾರ್ಕೆಟ್ಗೆ ಯಾವ ರೀತಿ ಒಯ್ಯಬೇಕು, ಯಾವಾಗ ಒಯ್ಯಬೇಕು, ಏನು ರೇಟ್ ಅದ, ಆಮೇಲೆ ಯಾವ ರೀತಿ ಸ್ಟೋರೇಜ್ ಮಾಡಬೇಕು ಅನ್ನುವಂತಹದ್ದನ್ನ ಕೂಡ ತಾವು ಯೋಚನೆ ಮಾಡ್ತಾ ಇದ್ದೀರಿ. ಇನ್ನು ಎಲ್ಲೆಲ್ಲಿ ಕಟಾವ್ ಆಗಿಲ್ಲ ಅಥವಾ ಕಟಾವ್ ನಡೆದ ಅಂತಹ ಪ್ರದೇಶಗಳಲ್ಲಿ ತಾವು ಕೂಡ ಈಗ ಬ್ಯುಸಿ ಆಗಿದ್ದೀರಿ ಅಂತ ಹೇಳಿ ಹೇಳಬಹುದು. ಈ ಸಮಯದೊಳಗ ತಾವು ಈ ಚಟುವಟಿಕೆ ಕಡೆ ಲಕ್ಷ್ಯ ಕೊಡಬೇಕಾಗ್ತದ. ಕಟಾವ್ ಮಾಡುವಂತಹ ಸಂದರ್ಭದೊಳಗ ಸಾಕಷ್ಟು ಕಾಳುಗಳು ಅಥವಾ ಸಾಕಷ್ಟು ಉತ್ಪನ್ನ ಹಾಳಾಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಅದನ್ನ ತಾವು ಎಚ್ಚರಿಕೆಯಿಂದ ಕಾಳಜಿಯಿಂದ ಕಟಾವ್ ಮಾಡಿ ಒಕ್ಕಣೆ ಮಾಡಿ ಒಣಗಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅದೇ ರೀತಿಯಾಗಿ ಚೀಲಗಳಲ್ಲಿ ಸೂಕ್ತವಾಗಿ ತುಂಬಿ ಅದನ್ನ ನಿಗದಿತವಾದಂತಹ ಒಂದು ಸ್ವಚ್ಛವಾದಂತಹ ಕೋಣೆ ಒಳಗ ಸಂಗ್ರಹ ಮಾಡಿ ಇಡೋದ್ರ ಕಡೆ ಗಮನ ಹರಿಸಬೇಕು. ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂತಂದ್ರ, ಕಾಳುಗಳು ಹಸಿ ಇದ್ದು ಅಂತಂದ್ರ ಅದರ ಜೊತೆಗೆ ಹೊಲದಿಂದ ಅನೇಕ ರೋಗಾಣುಗಳು ಕಾಳುಗಳ ಜೊತೆಗೆ ಹೋಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕಾಗಿ ಒಣಗಿಸುವುದು ಬಹಳ ಮುಖ್ಯವಾದಂತಹದ್ದು. ಚಲೋತ್ನಗೆ ಒಣಗಿಸಿದ ನಂತರ ಅವನ್ನ ಪ್ಯಾಕ್ ಏನ್ ಮಾಡ್ತೀವಿ, ಪ್ಯಾಕ್ ಮಾಡುವಂತಹ ಸಂದರ್ಭದೊಳಗ ಏನು ನಾವು ಚೀಲಗಳನ್ನ ಉಪಯೋಗ ಮಾಡ್ತಾ ಇದೀವಿ, ಗೋಣಿ ಚೀಲಗಳನ್ನ ಉಪಯೋಗ ಮಾಡ್ತೀವಲ್ಲ, ಆ ಗೋಣಿ ಚೀಲಗಳು ಸ್ವಚ್ಛವಾಗಿ ಇರಬೇಕು. ಅದರ ಜೊತೆಗೆ ತಾವು ಅವುಗಳನ್ನ ಸೋಂಕು ರಹಿತವಾಗಿ ಇರುವಂಗ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಅನುಭವ ತಮಗ ಇದ್ದೇ ಅದ. ಆಮೇಲೆ ಸಂಗ್ರಹ ಮಾಡುವಂತಹ ಕೊಠಡಿ ಒಳಗ ಒಳ್ಳೆ ಗಾಳಿ ಬೆಳಕು ಆಡುವಂಗಿರ್ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಹಸಿ ಇರಲಾರ್ದಂಗ ನೋಡ್ಕೊಳ್ಬೇಕು. ನೀವು ಸೂಕ್ತವಾಗಿ ನೀವು ಅದನ್ನ ಸ್ಟೋರ್ ಮಾಡಿದ್ರೆ ಸುಮಾರು ದಿನಗಳವರೆಗೆ ನಾವು ನಮ್ಮ ಬೆವರಿನಿಂದ ಬೆಳೆದಂತಹ ಉತ್ಪನ್ನವನ್ನ ಕಾಪಾಡೋದಕ್ಕೆ ಸಾಧ್ಯ. ಮಾರಾಟ ಆಯಿತು ಅಂತಂದ್ರೆ ಅದರ ಚಿಂತೆನೇ ಇರುವುದಿಲ್ಲ. ಅಲ್ಲಿ ತನಕ ಆದರೂ ನಮ್ಮಲ್ಲಿ ಏನು ಸಂಗ್ರಹ ಇರ್ತದ ಅದು ಸೂಕ್ತವಾಗಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಅನೇಕ ದೇಶಿ ಪದ್ಧತಿಗಳಾದವ. ನಮ್ಮ ರೈತರು ಸಾಮಾನ್ಯವಾಗಿ ಬೇವಿನ ಎಲೆಗಳನ್ನ ಹಾಕಿ ಸಂಗ್ರಹ ಮಾಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಗ್ನಿ ಸರಳವಾದಂತಹ ಒಂದು ಉಪಾಯ ಅಂತ ಹೇಳಿ ಹೇಳಬಹುದು. ಅದ್ರ ಜೊತೆಗೆ ಬೋರಿಕ್ ಪೌಡರ್ ಇರ್ತದೆ. ಬೋರಿಕ್ ಪೌಡರ್ ನ ಕೂಡ ತಾವು ಉಪಯೋಗ ಮಾಡಿದ್ರು ಅದು ಕೂಡ ಅಡ್ಡಿ ಇಲ್ಲ ಸಂಗ್ರಹ ಮಾಡುವಂತಹ ಒಂದು ಸಂದರ್ಭದೊಳಗ. ಒಟ್ಟಿನೊಳಗೆ ಏನಪ್ಪಾ ಅಂತಂದ್ರೆ, ನಾವು ಬೆಳೆದಂತಹ ಉತ್ಪನ್ನ ಏನದ ಮನೆಗೆ ಬರುವಾಗ ಅದು ಶುದ್ಧವಾಗಿ ಬರಬೇಕು. ಮತ್ತು ಮನೆಯೊಳಗ ಎಷ್ಟು ದಿವಸ ಇರ್ತದ ಅಷ್ಟು ದಿವಸ ಅದು ಹುಳ ಹತ್ತಲಾರದಂಗ ರೋಗ ಹತ್ತಲಾರದಂಗ ಇರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಪಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಈಗ ಕೃಷಿ ಮೇಳಗಳ ಕಾಲ ಅಂತ ಹೇಳಿ ಹೇಳಬಹುದು. ಇತ್ತೀಚೆಗೆ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆವರಣದೊಳಗ 3 ದಿನಗಳವರೆಗೆ ತೋಟಗಾರಿಕಾ ಮೇಳ ನಡೀತು. ಅದರ ನಂತರ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ ಒಳಗ ಅಂದ್ರೆ ಕೃಷಿ ಮಹಾವಿದ್ಯಾಲಯದ ಆವರಣದೊಳಗ January 11-13 ತನಕ ಕೃಷಿ ಮೇಳ ನಡೀತು. ಇನ್ನೊಂದು ಮಹತ್ವದ ಮೇಳ ಈಗ ಆಯೋಜನೆ ಮಾಡಲಾಗಿದೆ. ಆ ಮೇಳ ಬೀದರ್ನ ಪಶು ವಿಶ್ವವಿದ್ಯಾಲಯದ ಆವರಣದೊಳಗ ಅಂದ್ರೆ ನಂದಿನಗರ ಆವರಣ ಏನದ ಅಲ್ಲಿ ನಡೀತಾ ಇದೆ. ಕಮಠಾಣದ ಹತ್ತಿರ ಇರುವಂತಹ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದೊಳಗ ಈ ಸಲ ಈ ಮೇಳವನ್ನ ಜನವರಿ 17, 18, 19 ಈ ಮೂರು ದಿನಗಳವರೆಗೆ ನಡೆಸಲಾಗ್ತಾ ಇದೆ. ಈ ಮೇಳದ ಧ್ಯೇಯ ಏನು ಅಂತಂದ್ರೆ ಗ್ರಾಮೀಣ ಸಮೃದ್ಧಿಯನ್ನ ಸಾಧಿಸುವುದು ಮತ್ತು ಜೀವನೋಪಾಯದ ಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಯಾವ ರೀತಿಯಾದಂತಹ ಪಾತ್ರ ಈ ಕಸಬುಗಳದ ಅದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ. ಅಂತಂದ್ರ ಪಶುಪಾಲನೆ ಮತ್ತ ಸಂಬಂಧಪಟ್ಟಂತಹ ಏನು ಉಪಕಸಬುಗಳದಾವ ಅವುಗಳ ಮೂಲಕ ಗ್ರಾಮೀಣ ಸಮೃದ್ಧಿಯನ್ನ ಸಾಧಿಸುವುದು, ಅದರ ಜೊತೆಗೆ ಜೀವನವನ್ನ ಅಂದ್ರೆ ನಮ್ಮ ರೈತರ ಜೀವನವನ್ನ ಭದ್ರಗೊಳಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಜಾನುವಾರು ಕುಕ್ಕುಟ ಮತ್ತ ಮತ್ಸ್ಯ ಮೇಳವನ್ನ ಮೂರು ದಿನಗಳವರೆಗೆ ಆಯೋಜನೆ ಮಾಡಲಾಗ್ತಾ ಇದೆ. ಪಶು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಕೆಸಿ ವೀರಣ್ಣ ಅವರು ಈ ಸಂದರ್ಭದೊಳಗೆ ಸಂದೇಶವನ್ನ ನೀಡಿದ್ದಾರೆ, ಯಾವ ರೀತಿ ಈ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಮತ್ತ ಇಲ್ಲಿ ಸಿಗುವಂತಹ ಸೌಲಭ್ಯಗಳು ಮತ್ತ ನಮ್ಮ ರೈತರು ಇಲ್ಲಿಂದ ಏನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಕೆಸಿ ವೀರಣ್ಣ ಅವರು ತಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಕುಲಪತಿಗಳು ಹೇಳುವುದನ್ನ ನಾವೀಗ ಕೇಳೋಣ. ಸದರಿ ಮೇಳದಲ್ಲಿ ಜಾನುವಾರುಗಳ ವಿವಿಧ ತಳಿಗಳು ಅಂದರೆ ಹಸು, ಎಮ್ಮೆ, ಎತ್ತು, ಓರಿ, ಕುರಿ, ಮೇಕೆ, ಹಂದಿ ಇತ್ಯಾದಿ ಜಾನುವಾರುಗಳ ವಿವಿಧ ತಳಿಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಮೀನು ಸಾಕಾಣಿಕೆ ಅವಶ್ಯಕ ಇರತಕ್ಕಂತಹ ವಿವಿಧ ಮೀನಿನ ತಳಿಗಳು, ಅಲಂಕಾರಿಕ ಮೀನಿನ ತಳಿಗಳ ಪ್ರದರ್ಶನವೂ ಸಹ ಇರುತ್ತದೆ. ಮತ್ತೆ ಕೋಳಿ ಪ್ರಪಂಚದ ಅಡಿಯಲ್ಲಿ ವಿವಿಧ ಕೋಳಿಯ ತಳಿಗಳು, ಅದರಲ್ಲೂ ವಿಶೇಷವಾಗಿ ಕೋಯಿಲ್ಸ್ ಇರಬಹುದು, ಡಕ್ಕು, ಟರ್ಕಿ ಇತ್ಯಾದಿ ತಳಿಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ. ಇದಕ್ಕೆ ಪೂರಕವಾಗಿ ರೈತರಿಗೆ ಅತ್ಯವಶ್ಯಕವಾಗಿ ಸುಧಾರಿತ ಪಶುಪಾಲನಾ ಪದ್ಧತಿಗಳಿಗೆ ಅನುಗುಣವಾಗಿ ವಿವಿಧ ಪರಿಕರಗಳ ಮಳಿಗೆಗಳನ್ನು ಸಹ ಏರ್ಪಡಿಸಲಾಗಿದೆ. ಸದರಿ ಮಳಿಗೆಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂತ ವೈಜ್ಞಾನಿಕ ಮಾಹಿತಿ ಮತ್ತೆ ಪ್ರಾತ್ಯಕ್ಷತೆ, ಇದರ ಜೊತೆಗೆ ರೈತರು ಮತ್ತು ವಿಜ್ಞಾನಿಗಳ ನಡುವೆ ಮಾಹಿತಿ ತಂತ್ರಜ್ಞಾನಗಳ ವರ್ಗಾವಣೆಯನ್ನು ಸಹ ಏರ್ಪಡಿಸಲಾಗಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಕಂಡುಕೊಳ್ಳಕ್ಕೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂತ ವಿವಿಧ ಜಾನುವಾರು ಮತ್ತು ಮೀನುಗಾರಿಕೆಗೆ ಸಂಬಂಧಿತ ಉದ್ಯಮಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿ ಮತ್ತೆ ಲಭ್ಯವಿರುವ ಯೋಜನೆಗಳ ಮಾಹಿತಿಯನ್ನು ಸಹ ಕೊಡಲಾಗ್ತದೆ. ಆದ್ದರಿಂದ ರೈತ ಬಾಂಧವರು ಸದರಿ ಮೇಳದಲ್ಲಿ ಭಾಗವಹಿಸಿ ಸದರಿ ಮೇಳದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ಡಾಕ್ಟರ್ ಕೆಸಿ ವೀರಣ್ಣ ಅವರು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ, ಈ ಒಂದು ಮೇಳದೊಳಗ ತಾವು ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನ ಪಡೆದು ಪಶುಪಾಲನೆ, ಮೀನುಗಾರಿಕೆ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಮೊಲ ಸಾಕಾಣಿಕೆ ಇರಬಹುದು, ಇಂತಹ ಉಪಕಸಬುಗಳನ್ನ ನಮ್ಮ ಕೃಷಿ ಒಳಗ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ನಿಜವಾಗಿಯೂ ಭದ್ರ ಆಗ್ತದ ಅನ್ನುವಂತ ಮಾತಿನೊಳಗ ಈ ಎರಡು ಮಾತಿಲ್ಲ ಅಂತ ಹೇಳಿ ಹೇಳ್ಬಹುದು. ಅದಕ್ಕ ಏನು ತಂತ್ರಜ್ಞಾನ ಬರ್ತಾ ಇದೆ ಅದನ್ನ ನಮ್ಮ ಕೃಷಿ ಜೀವನದೊಳಗ ಅಳವಡಿಸಿಕೊಳ್ಳೋದ್ರ ಕಡೆ ನಾವು ಯಾವತ್ತೂ ಮೊದಲಿಗರಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ನಾವು ನೆನಪು ಹೇಳಬೇಕು, ಆ ರೀತಿಯಾಗಿ ಅನುಷ್ಠಾನ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜನವರಿ 15 ಬರುವ ಮಂಗಳವಾರ ಜನವರಿ 21 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಆತ್ಮೀಯರೆ, ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಈಗೇನು ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ಒಣ ವಾತಾವರಣ ಇತ್ತು, ಬಿಸಿಲಿನ ವಾತಾವರಣ ಇತ್ತು, ಸ್ವಚ್ಛವಾದಂತಹ ವಾತಾವರಣ ಇತ್ತು, ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿತದ ಅಂತೇಳಿ ಹವಾಮಾನ ತಜ್ಞರು ನಮಗ ತಿಳುವಳಿಕೆ ನೀಡುತ್ತಾ ಇದ್ದಾರೆ. ಹೀಗಾಗಿ ನಮ್ಮ ಏನು ಕೆಲಸಗಳದಾವ ಆ ಕೆಲಸಗಳನ್ನ ಮಾಡಿಕೊಂಡು ಹೋಗುವುದಕ್ಕ, ಆಮೇಲೆ ಇಂತಹ ಮೇಳಗಳನ್ನ ಸಂದರ್ಶನ ಮಾಡೋದಕ್ಕ ಬಹಳ ಉತ್ತಮವಾದಂತಹ ಒಂದು ಸನ್ನಿವೇಶ ಅದ ಅಂತ ಹೇಳಿ ಹೇಳಬಹುದು. ನಿಮ್ಮ ಚಟುವಟಿಕೆಗಳನ್ನೇನು ಮುಂದುವರಿಸಿಕೊಂಡು ಹೋಗುದಕ್ಕೆ ಎಲ್ಲಾ ಅವಕಾಶಗಳದಾವ. ಆದ್ರಿಂದ ನಮ್ಮ ರೈತರು ಏನೇನು ತಾವು ಯೋಜನೆ ಮಾಡ್ತಾ ಇದ್ರಿ, ಆ ಯೋಜನೆಗಳನ್ನ ಈ ವಾರ ಮತ್ತೆ ಮುಂದುವರಿಸಿಕೊಂಡು ಹೋಗುದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣದ ಮಳೆ ಸಾಧ್ಯತೆ ಬಹಳ ಕಡಿಮೆ ಅದಾವ. ಮಳೆ ಆಗುದಿಲ್ಲ ಅನ್ನುವಂತಹ ಒಂದು ವಿಚಾರ ಶೇಕಡಾ 10% ಅನ್ನುವಂತಹ ವಿಚಾರ ಎಲ್ಲಾ ಜಿಲ್ಲೆಗಳಲ್ಲಿ ಅದ. ಹೀಗಾಗಿ ಮಳೆ ಬಗ್ಗೆ ತಾವು ಏನು ವಿಚಾರ ಮಾಡಬಾರದು. ಸ್ವಚ್ಛವಾದಂತಹ ಶುಭ್ರವಾದಂತಹ ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾತಾವರಣ, ನಡು ನಡು ಮೋಡಗಳು ಕಾಣಿಸಿಕೊಳ್ಳಬಹುದು, ಆದ್ರೆ ಒಳ್ಳೆಯ ಸೂರ್ಯಪ್ರಕಾಶ ಇರುವಂತಹ ಅವಧಿ ಈ ವಾರದೊಳಗ ನಮಗ ಸಿಗ್ತದ ಅಂತ ಹೇಳಿ ಹೇಳಬಹುದು. ಹಿಂಗಾಗಿ ಈ ಸಮಯದೊಳಗೆ ನಾವು ಏನು ಕೆಲಸ ಮಾಡಿಕೊಳ್ಬೇಕು ಆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಸೂಕ್ತವಾದಂತಹ ಸನ್ನಿವೇಶ ಇರ್ತದ. ಅದಕ್ಕೆ ಈ ಒಂದು ವಾತಾವರಣದ ಹಿನ್ನೆಲೆಯನ್ನು ತಿಳ್ಕೊಂಡು ತಾವು ತಮ್ಮ ಕೆಲಸಗಳನ್ನ ಮುಂದುವರೆಸಿಕೊಂಡು ಹೋಗೋದಕ್ಕೆ ಮತ್ತು ಯೋಜಿಸುವುದಕ್ಕೆ ಅನುಕೂಲ ಮಾಡಿಕೊಳ್ಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ ಒಳಗೆ ಅದನ್ನ ಸ್ಥಾಪನೆ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಬೇಕು, ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ ಬಾರಪ್ಪ ರಾಜಣ. ಅಲ್ಲ ಸುಜಾಗ್ ಬಂದ ಕಾಣಿಸ್ತದ? ಬಂದಳಲ್ಲ, ನೀನೆ ಈ ಕಡೆ ಬಂದಿಲ್ಲ, ಭೇಟಾಗಿಲ್ಲಪ್ಪ. ಏನ್ ಮಾಡ್ತಿ, ಕೆಲಸ ಇಷ್ಟ ಆಗ್ಯವಲ್ಲ. ಹೌದು ಬಿಡು, ನೀ ಇವತ್ನಾಳೆ ಬಾಳ ಬ್ಯುಸಿ ಆಗ್ಬಿಟ್ಟಿ ಬಿಡು. ಬ್ಯುಸಿ ಅಂತಲ್ಲ, ಏನೋ ಒಟ್ಟು ಟೈಮ್ ಸಿಗೋಣ. ಹೋಲ್ ಬಿಡು ರಾಜಣ, ಹೆಂಗದಿ ನಾನು ಕೇಳ್ತೀನಿ ಹೇಳು. ನೋಡಿ ನೋಡು ಇದು ಬರಬ್ಬ ನೋಡು. ನೋಡವ ನಾನು ಆರಾಮಿದ್ದೀನಿ, ನೀ ಹೆಂಗಿದ್ದಿ? ನಾನು ಆರಾಮಿದ್ದೀನಿ. ಆರಾಮಿದ್ದೆ ಹೌದಲ್ಲ. ಯಾವ ಬಂದಿ ಊರಿಂದ? ನಾನ್ ಇನ್ನೇನೆ ಬಂದೆ. ಒಂದ್ ಪ್ರಶ್ನೆ ಕೇಳ್ತೀನಿ ಶೋಭ, ಬರ ಮುಂದ ಇಕ್ಕಿ ನಾಕಿ ಏನೋ ಒಂದು ಉತ್ತರ ಕೊಡ್ತಾ, ನೀ ಹೇಳ್ಬೇಕು ಕರೆಕ್ಟ್. ಅಕ್ಕಿ ಬಂದದ್ದಕ್ಕೆ ನಾ ಹೆಂಗ ಉತ್ತರ ಹೇಳಬೇಕು? ನೀ ಕೇಳರ ಕೇಳ ಏನದ. ಹೌದಲ್ಲ, ಅಕ್ಕಿ ಬರಮುಂದ ಅಕ್ಕಿನ ಬಟ್ಟಿ ಎದುರಾಗಿ ತಗೊಂಡ್ ಬಂದಳ. ಹೌದಾ? ನಾ ಹೇಳಿದ್ರೆ ನಿನ್ ನಂಬಿಕೆ ಬರ್ತದಿಲ್ಲಪ್ಪ, ಅಕ್ಕಿನ ಕೇಳಬಿಡು. ಮತ್ತೆ ನಾರ ಕೈಚೀಲ ತಂದಿ ನೋಡಪ್ಪ, ಮೊದಲು ನಮ್ಮ ಅವು ಎಲ್ಲ ಹೊಲ್ದಿಟ್ಟಿಲ್ಲಲ್ಲ ಕೈಚೀಲ, ಈಗೆಲ್ಲ ಹೊರಗೆ ತೆಗ್ದೇವಿ. ತೆಗ್ದು ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕಂತಾರೆ, ಪಕ್ಕಾ ಮಾಡಿ ನಾ ಕೈಚೀಲ ತಗೊಂಡ್ಬಂದಿನಿ. ನಾನು ಪ್ಲಾಸ್ಟಿಕ್ ಹಾಕೊಂಡು ಬಂದಿಲ್ಲ. ಹೌದು ಬಟ್ಟೆ ಇಲ್ಲ ಇಲ್ಲ. ಶೋಭಕ್ಕ ಹೇಳದಲ್ಲ, ಬರಬರ್ ಮಾಡ್ಯಾಳ ಹೇಳ. ಈಗ ಇದೇನದ ಗುರ್ತು, ಇದು ಇಷ್ಟು ಒಂದು ಹೆಡೇಕ್ ಅದ ಅಂದ್ರ ಎಲ್ಲರಿಗೂ ಸಮಸ್ಯೆ ಅದ. ನಾವೇನಾಗಿದ್ರೆ ಕಳೆದ ಕೆಲವಾರು ವರ್ಷಗಳಿಂದ ಈ ಪ್ಲಾಸ್ಟಿಕ್ ಅನ್ನ ಸಾವಕಾಶಾಗಿ ನಾವು ಉಪಯೋಗ ಮಾಡಿ ಮಾಡಿ ಮಾಡಿ ಅದ ಹೆಂಗಾಗಿದೆ ಅಂದ್ರೆ ಪ್ಲಾಸ್ಟಿಕ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಾಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಇರ್ಲಾರ್ದೆ ಇರ್ಲಿಕ್ಕೆ ಆಗಂಗ್ಲೇನೋ ಅನ್ನೋ, ಬದುಕಲಿಕ್ಕೆ ಆಗೋದಿಲ್ಲ ಅನ್ನಂಗ ಆಗ್ಬಿಟ್ಟಿದೆ. ಎಲ್ಲಾ ಪ್ಲಾಸ್ಟಿಕ್ ಮಯ, ಪ್ರತಿಯೊಂದು ವಸ್ತುನು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ನೀ ಬಕೆಟ್ ತಗೋ, ಜಗ್ ತಗೋ, ಮಗ್ ತಗೋ, ಇನ್ನೊಂದ್ ತಗೋ, ಮತ್ತೊಂದ್ ತಗೋ. ಅಲ್ಲಪ್ಪ ಅಂತವ್ ತಗೊಂಡ್ರೆ ನಡೀತದ ಇನ್ನ? ಯಾಕಂದ್ರೆ ಅವು ಕರಗ್ತಾವ ಮತ್ತೆ ಉಪಯೋಗ ರೀಸೈಕಲ್ ಮಾಡ್ಬೋದು. ಮಾಡ್ಲಿಕ್ಕೆ ಬರ್ತದೆ. ಈ ಪ್ಲಾಸ್ಟಿಕ್ ಬ್ಯಾಗ್ಗಳದಾವ ನೋಡು, ಕ್ಯಾರಿ ಬ್ಯಾಗ್ ಸಣ್ಣ ಸಣ್ಣ ಕರಿಯು, ಕೆಂಪ, ಬಿಳಿ, ಹಸಿರ, ನೀಲಿ, ಕಲರ್ ಕಲರ್ ತೆಳ್ಳನು ಬರ್ತಾವಲ್ಲ, ಅವು ಬಹಳ ಡೇಂಜರ್ ನೋಡವ. ಇದು ಬಹಳ ಬಹಳ ಡೇಂಜರ್ ಅದ, ಮತ್ತೆ ಎಲ್ಲರಿಗೂ ಸಮಸ್ಯೆ ಮಾಡಿದೆ. ಅದ್ರೊಳಗೂ ವಿಶೇಷವಾಗಿ ಸುಜಾತ ಹೇಳ್ಬೇಕಂತಂದ್ರ, ಈ ಜಲಚರಗಳೇನೋ ಅಲ್ಲ ಅಂದ್ರ ನದಿಯೊಳಗ ಸಮುದ್ರದೊಳಗ ಏನು ಪ್ರಾಣಿಗಳಿರ್ತಾವ, ಅವಕ್ಕಂತೂ ಇಷ್ಟು ಸಮಸ್ಯೆ ಆಗ್ಲಿತ್ತದ ಅಂತಂದ್ರ, ನಾವು ಪ್ರತಿ ದಿವಸ ಏನು ಯೂಸ್ ಮಾಡ್ತೀವಿ, ನಾವು ನಮ್ಮ ಡ್ರೈನೇಜ್ನ ಹೋಗಿರ್ತೀವಿ, ಅದು ನಾಲಿ ಹರ್ಕೊಂಡೋಗಿ ನದಿ ಸೇರ್ತದ, ನದಿ ಹರ್ಕೊಂಡೋಗಿ ಎಲ್ಲಿಗೆ ಹೋಗ್ತಿದ್ದಳು, ಸಮುದ್ರಕ್ಕೆ. ಮನ್ನೊಬ್ರು ಹೇಳುತ್ತಿದ್ರು ತಜ್ಞರು, ಪ್ರತಿ ವರ್ಷ ನಮ್ದೊಂದೇ ದೇಶ ಅಲ್ಲ, ಎಲ್ಲಾ ದೇಶಗಳಿಂದ ಸಾವಿರಾರು ಟನ್, ಕೋಟಿಗಟ್ಟಲೆ ಟನ್ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ನಾವು ಸಮುದ್ರದಾಗ ಹಾಕ್ಲಿತ್ತೀವಿ. ಅಂದ್ರೆ ಸಮುದ್ರ ಪ್ರಾಣಿಗಳು ಏನಿರ್ತಾವಲ್ಲ, ಅವಕ್ಕೆ ಸಹಿತ ನಾವು ಬದುಕಲಿಕ್ಕೆ ಆಸ್ಪದ ಮಾಡಿಕೊಡ್ಲಾರ್ದಂಗ ಆಗ್ಬಿಟ್ಟದೆ. ನಮ್ ನಿಸರ್ಗ ಹಾಳು ಮಾಡಕತ್ತೀವಿ ಅನ್ಬಹುದು, ಹಾಳು ಮಾಡ್ಲಿತ್ತೀವಿ ನಾವು. ಇನ್ನೊಂದ್ ಏನಂತಂದ್ರ, ಈ ಕ್ಯಾರಿಬಿಯನ್ ಒಳಗ್ ಹೋಗ್ತಾರ ಸಮುದ್ರದ, ಅದು ತನ್ನ ಬಾಯಿ ತೆರ್ಕೊಂಡು ಹೋಗುದು, ನೀರಿದ ಕುಲ್ಲ ಹೋಗ್ತದ, ಅದ್ರೊಳಗ ಒಂದ್ ಮೀನ ಬಂದ್ ಸಿಕ್ಕಿಬಿಡುತ್ತಂತೆ, ಮಾರಿಯರ ಸಿಕ್ಕಿಬಿಡ್ತದ, ಇನ್ನೊಂದ್ರದ್ದು ಈ ಕೈಯರ ಸಿಕ್ಕಿಬಿಡ್ತದ, ಏನಾರ ಸಿಕ್ಬಿಡ್ತ ಸಿಕ್ಬಿತ್ತ, ಒದ್ದಾಡ್ಬೇಕ, ಅದು ಬಿಚ್ಕೊಳಿಗೆ ಬರುದಿಲ್ಲ, ಅದ ಹಂಗ ಸತ್ತು ಹೋಗ್ಬೇಕ. ಹಿಂಗ ಹಲವಾರು ಪ್ರಾಣಿಗಳಿಗೆ ಮಾರಕ ಆಗ್ಬಿಟ್ಟದ. ಆಮೇಲೆ ಅಲ್ಲಿ ಒಳಗಿರುವಂತ ವಾತಾವರಣ ಹಾಳು ಮಾಡ್ಲಿ. ಆಮೇಲೆ ಅದ್ರೊಳಗು ವಿಶೇಷವಾಗಿ ಇವನ್ ನೀರಿನ ಬಾಟ್ಲಿ ಅವಲ್ಲ, ನೀರಿನ ಬಾಟ್ಲಿ, ಆಮೇಲೆ ನಾವು ಗ್ಲಾಸ್ ಯೂಸ್ ಮಾಡ್ತೀವಿ, ಅವನು ಸಹಿತ ಸಮುದ್ರಕ್ಕೂ ಸೇರ್ಲಿತಾವ. ಈಗ ಮದುವೆಗಳ ಬರೀ ಅವೇ ಗ್ಲಾಸ್ ಯೂಸ್ ಮಾಡ್ತಾರೆ, ಅವು ಸಹಿತ ದೊಡ್ಡ ಸಮಸ್ಯೆ. ಆಮೇಲೆ ಈ ಸಮುದ್ರದಂಡಿಗೆ ಈ ಉಸ್ಕಿನೊಳಗ ಎರಡೆರಡ್ ಮೀಟರ್, ಮೂರ್ ಮೀಟರ್, ನಾಲ್ಕ್ ನಾಲ್ಕ್ ಮೀಟರ್ ಒಳಗೆ ಸಹಿತ ಪ್ಲಾಸ್ಟಿಕ್ ಅದ. ಯಾಕಂದ್ರ ಸಮುದ್ರ ದಂಡಿಗೆ ಹೋಗಿ ಕೂತಿರ್ತದಪ್ಪ ಮಂದಿ ನೋಡ್ಕೋತ, ಮತ್ತ ತಿಂಡಿ ತಿಂದಿರ್ತಾವ ಒಯ್ದಿರ್ತಾರ, ಪ್ಲಾಸ್ಟಿಕ್ ನಾಗೆ ಒಯ್ದಿರ್ತಾರ, ಅಲ್ಲೇ ಹೋಗಿದ್ ಅದೇ ಪ್ಲಾಸ್ಟಿಕ್ ನೊಳಗೆ ಹಾಕೊಂಡು ತಿಂತಾರ, ಅವ್ ಅಲ್ಲೇ ಹೋಗಿತಾರ. ಮತ್ತ ಮತ್ತೆ ಎರಡೆರಡು ಮೀಟರ್ ತನಕ ಆಗ್ಲಿಕ್ಕೆ ಸಾಧ್ಯನೇ ಅದು. ಆಮೇಲೆ ನಾನದನು ಈ ಸುಜಾತ ಅಂತವ್ರೇನು ಸಣ್ಣವ್ರ ಅದರ ಹೆಂಗದಾರ, ಇವರು ಒಂದು ಜವಾಬ್ದಾರಿ ಬಹಳ, ಯಾಕಂತಂದ್ರ ಇವ್ರಿನ್ನ ಮುಂದೆ ಬಹಳ ಬದುಕೋರು, ಇವ್ರಲಿಂದ ಕಲಿಬೇಕಾದ ಸಾಕಷ್ಟು ಜನರ ಹಿಂದೆ ಪೀಳಿಗೆ ಬರ್ತಿರ್ತದ, ಹೌದಲ್ಲ. ಅದಕ್ಕ ಈ ಒಂದು ಪರಿಸರ ಹಾಳಾಗೋದು ಈ ಪ್ಲಾಸ್ಟಿಕ್ ಲಿಂದ ಏನಾಗಿರ್ತದಲ್ಲ, ಇದು ನಮ್ಮಿಂದ ಹೆಂಗ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ವಿಚಾರ ಮಾಡೋಣ. ನಾನು ಮೊನ್ನೆ ಮೋದಿಯವರ ಭಾಷಣ ಎಲ್ಲ ಕೇಳಿದ್ಮ್ಯಾಗ ನಮ್ ಗೆಳತಿಯರ ಜೋಡಿ ಎಲ್ಲ ಮಾತಾಡೀನಿ, ನಾವೆಲ್ಲಾರು ಸೇರಿ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಮಿ ಅಂತ ಹೇಳಿನಿ. ಏನ್ ಮಾಡಕ್ಕೆ ಹೆಂಗ್ ಮಾಡಕ್ಕೆ ಅಂದ್ರೆ, ಎಲ್ಲರೂ ನಾವು ಮಾರ್ಕೆಟ್ ಹೋಗಕ್ ಹೆಚ್ಚಿರ ಒಯ್ಯೋದು, ಈ ಬಾಟ್ಲಿ ನೀರು ತಗೊಂಡ್ವಿ ಅಂದ್ರ ಅವು ಅಲ್ಲಿ ಇಲ್ಲಿ ಒಗೆಯೋದ್ ಬೇಡ, ಬೇಕಾದ್ರೆ ಅದು ಮತ್ತೆ ಯೂಸ್ ಮಾಡ್ಕೊಳ್ಳೋಮು, ಇಲ್ಲಾಂದ್ರೆ ರೀಸೈಕ್ಲಿಂಗ್ ಕೊಡಬಹುದು. ಹಂಗ ಮತ್ತೆ ಯಾವ್ದೇ ಸಣ್ಣ ಚೀಲಗಳು ಅಂತ ಇರ್ತಾವಲ್ಲ ಕ್ಯಾರಿ ಬ್ಯಾಗ್, ಅವು ಅಂತೂ ಒಟ್ಟ ಯೂಸ್ ಮಾಡೋದೇ ಬೇಡ, ನಾವು ಮನೆಯಿಂದನೇ ಕೈ ಚೀಲ ಒಯ್ಯಮಿ, ಅದನ್ನೇ ಉಪಯೋಗ ಮಾಡೋಣ. ಅದೇ ಉಪಯೋಗ ಮಾಡಮಿ, ಬಿಡು ನಮಗ್ ತಿಳಿದ್ ಮತ್ ಮಂದಿಗೂ ಹೇಳಮಿ ಅಂತ ಹೇಳಿನಿ. ಗೆಳತಿರಲ್ಲ ಹ್ಞೂ ಅಂದ್ರ ಹೌದಿಲ್ಲ, ನೀವೇನ್ ಮಾಡ್ರಿ, ನೀವ್ ಗೆಳತಿರಿದ್ದಿಲ್ಲ ಏಳೆಂಟು ಮಂದಿ ಏನು, ಮೊದಲು ಇದು ನೀವು ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿಕೊಂಡ ಮೇಲೆ ನಿಮ್ ರೂಢಿ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿಲ್ಲ ಅಂತಂದ್ರೆ ಏನಕ್ಕೆ ಬಹಳ ಹೇಳ್ತಾ ಬಿಡು. ಅಲ್ಲ ತಂಗಿ, ನೀವೇನಿದು ವಿಚಾರ ಮಾಡಿರಲ್ಲ, ಇದು ಚಲೋ ಅದ, ಆದ್ರೆ ನೀವು ಮಂದಿಗೆ ಹೇಳಲಿಕ್ಕೆ ಹೋದ್ರೆ ಅಂದ್ರೆ ಬೈತಾರ ನಿಮ್ಗೆ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ನಾ ಏನ್ ಹೇಳ್ತೀನಿ ಕೇಳು, ನೀವೇನ್ ಮಾಡಬೇಕು ಅಂತಂದ್ರೆ, ಎಲ್ಲರ ಹೋಗ್ತಿರ್ತಿರಲಿಲ್ಲ ಅಂತ ಪ್ಲಾಸ್ಟಿಕ್ ಕಾಣಿಸ್ತಾವಿಲ್ಲ, ಆ ಪ್ಲಾಸ್ಟಿಕ್ಗಳನ್ನ ಆರಿಸ್ಕೋತ ಹೋಗ್ಬೇಕು ನೀವು. ಹೋದ್ರಿ ಅಂತಂದ್ರೆ ನೋಡಿದವ್ರ ಏನಂತಾರ, ಓ ನಾವು ಪ್ಲಾಸ್ಟಿಕ್ ಹೋಗದಕ್ಕೆ ಇವ್ರು ಆರಿಸ್ಕೊಂಡು ಒಂದ್ ಕಡೆ ಹಾಕ್ಲಿಕ್ಕತ್ತಾರ ಅಂತ ಹೇಳಿ ತಿಳ್ಕೊಂಡು ಹಾಕೋದನ್ನ ಕಡಿಮೆ ಮಾಡ್ತಾರೆ, ಬಂದಾಗ್ಬಿಡ್ತದ. ಅದ್ರಾಗ ಇನ್ನೊಂದಂದ್ರ, ಮೊದ್ಲ ನಾವ್ ಹೆಣ್ಮಕ್ಳೆಲ್ಲ ಮನೆಗೆ ಏನ್ ಬಾಂಡೆ ತಿಕ್ಕಿ ಮುಸ್ರಿ ಎಲ್ಲ ತೆಗೆದು ಅದ್ರ ಹಾಕ್ತಿವಿ, ಕಸ ಚೆಲ್ತೀವಿ, ಅದ್ರ ಹಾಕೋದು ಬಿಟ್ಬಿಟ್ಟಿನ ಅಂತ. ಇದು ಬಾಚು ನೋಡ, ಯಾಕಂತಂದ್ರ ಈ ಪ್ಲಾಸ್ಟಿಕ್ ಲಿಂದ ಶೋಭಕ ಈ ಮುಸ್ರಿ ಏನ್ ಒಳಗ್ ಹಾಕ್ತಿವಿ ನೋಡು, ಅಥವಾ ಏನೇ ತಿನ್ನ ದಿನಸ ಒಳಗ್ ಹಾಕಿ ನಾವ್ ಒಗಿತೀವಿ ಹೊರಗ, ಈ ದನಗಳು ತಿಂತಾವ, ಆಕಳು ತಿಂತಾವ, ಎಮ್ಮಿ ತಿಂತಾವ, ಇದ್ರಿಂದ ಏನಾಗ್ತಿವಳು ಅವ್ರ ದೇಹದೊಳಗ ಹೊಕ್ಕಿಬಿಡ್ತದ, ಉಸಿರು ಗಟ್ಟತದ, ಸಾಯ್ತಾವ. ಡಾಕ್ಟರ್ ಹೇಳುತ್ತಿದ್ರು ಒಂದೊಂದ್ ಆಕಳ ಹೊಟ್ಟಿಯೊಳಗಿಂದು ಎರಡ್ ಕಿಲೋ, ಮೂರ್ ಮೂರ್ ಕಿಲೋ, ನಾಲ್ಕ್ ನಾಲ್ಕ್ ಕಿಲೋ ಪ್ಲಾಸ್ಟಿಕ್ ತೆಗೆದಾರ, ತೆಗೆದಿರ್ತಾರ ಬಿಡು. ಯಾಕಂತಂದ್ರ ಈಗ ಮನೆಯೊಳಗ್ ಕಟ್ಟಿದಂತ ದನಗಳು ಒಂದ್ ಸ್ವಲ್ಪ ಕಾಳಜಿ ಮಾಡಿರ್ತದ, ಅವಕ್ಕೆ ಅದನ್ನ ಹಾಕಿರಂಗಿಲ್ಲ, ಯಾಕಂದ್ರ ಅವ್ರ ಮುಸ್ರಿ ಬ್ಯಾರೆ ಮಾಡಿರ್ತಾರ, ಮುಸ್ರಿ ಒಂದ್ ಮಂತನಿಗೆ ಹಾಕಿಬಿಟ್ಟಿರ್ತಾರ, ಅವು ಕುಡಿತಾವ, ಅವ್ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಆಸ್ಪದ ಸಿಗಂಗಿಲ್ಲ ಅವಕ್ಕ. ಈಗ ಜಂಗಲಿ ದನಗಳು ಅಂತ ಬಿಟ್ಟಿರ್ತಾರ ನೋಡು, ಊರಾಗ ಸುಮ್ನೆ ಓಡಾಡ್ತಿರ್ತಾವ ಅವು, ಅಂತ ದನಗಳು ಎಲ್ಲರೆ ಪ್ಲಾಸ್ಟಿಕ್ ಕಾಣಿಸ್ತು, ಇಂತ ವಾಸನೆ ಬಂದು ಅಂತಂದ್ರೆ ಅವು ಆ ಆಹಾರ ತಿನ್ಲಿಕ್ಕೆ ಹೋಗಿ ಅದನ್ನ ಪ್ಲಾಸ್ಟಿಕ್ ತಿಂದ್ ಬಿಡ್ತಾವ. ಅವಕ್ಕೆ ಏನ್ ಗೊತ್ತಾಗುತ್ತೆ? ಗೊತ್ತಾಗಂಗಿಲ್ಲ ಅವಕ್ಕ. ಆಹಾರದ ವಾಸನೆ ಬರ್ತದ, ತಿಂದ್ ಬಿಡ್ತಾವ, ತಿಂದ್ ಬಿಡ್ತದ. ಮೊನ್ನೆ ಕೇಳಿನ್ ನಾನು, ಮನಿ ದನ ಆದ್ರೂ ಮೇಯ್ಸ್ಲಿಕ್ ಹೋದಾಗ ಅವು ತಿಂತ, ಕಣ್ಣಿಗೆ ಬೀಳಾರ ತಿಂದ್ ಬಿಟ್ರೆ. ನಾವು ಮನ್ಯಾಗ ಕಾಳಜಿ ಮಾಡ್ತೀವಿ, ರೋಡ್ ಮೇಲೆ ಎಲ್ಲಿ ಕಾಳಜಿ ಮಾಡುದು? ಆಮೇಲೆ ಮನ್ನೊಬ್ರು ರೈತರು ಹೇಳ್ತಿದ್ರು ಶೋಭಾ, ಏನಂತಂದ್ರ, ಹೊಲಕ್ಕ ತಿಪ್ಪಿ ಗೊಬ್ಬರ ಹಾಕಿವ್ರಿ, ಆ ತಿಪ್ಪಿ ಗೊಬ್ಬರಕ್ಕಿಂತ ಬರೀ ಪ್ಲಾಸ್ಟಿಕ್ ಕಾಣಿಸ್ತದೆ. ಹೌದೌದು, ತಿಪ್ಪೆಗೆಲ್ಲ ಮತ್ತೆ ಸಾಕಷ್ಟು ಅದೇ ಬಿದ್ದಿರ್ತದೆ. ಮನೆ ಯೂಸ್ ಮಾಡಿದ್ ಮತ್ತೆ ಅಲ್ಲೇ ಒಯ್ದು ಹೋಗಿಬೇಕಲ್ಲಪ್ಪ. ಹೊಲ ಎಲ್ಲ ಬರೀ ಪ್ಲಾಸ್ಟಿಕ್ ಹಾಕಿದಂಗ ಆಗಿದೆ ಹೊಲದಾಗೆಲ್ಲ ಅನ್ನಂಗೈತೆ. ಅರೇ ಅದನ್ನೊಂದಿಷ್ಟು ಸೋಸಿ ಹಾಕಿದ್ರೆ ಚಲೋ ಇತ್ತು ಅನಿಸ್ತದ ನನಗೆ. ಹೌದಲ್ಲ, ಅಂತಂದ್ರ ನಾವು ನಮ್ಮ ಮನೆಯಿಂದ ನಾವು ಕಸ ಹಾಕ್ತಿವಲ್ಲ ಅದು ಒಯ್ದು ನಾವು ತಿಪ್ಪೆ ಹಾಕಿದ್ರೆ ತಿಪ್ಪೆ ಮತ್ ಪ್ಲಾಸ್ಟಿಕ್ ಮೇ ಆಗ್ತದೆ. ಯಾಕಂದ್ರೆ ಹೇಳ್ತಾರ ಇಂತ ಕ್ಯಾರಿ ಬ್ಯಾಗ್ ಇರುವಂತ ಪ್ಲಾಸ್ಟಿಕ್ ಅಂದ್ರೆ ಬಾರಿಕ್ ಪ್ಲಾಸ್ಟಿಕ್ ಇರೋದಿಲ್ಲ, ಅದು ರೀಸೈಕಲ್ ಆಗೋದಿಲ್ಲ, ಆಗ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು ಅಂತ. ಆಗಲ್ಲ, ಬಹಳಷ್ಟು ವರ್ಷಗಳೇ ಬೇಕದು ಬೇಕು ಅಂತ. ಅದರಿಂದ ಈ ಟೆಂಪರೇಚರ್ ಸಹಿತ ಹೆಚ್ಚಾಗ್ಲಿಕ್ಕೆ ಇದು ಅಂತ ಕೆಲವರು ಹೇಳ್ತಿರ್ತಾರೆ. ಹೌದಿಲ್ಲ, ನಾವು ಅದಕ್ಕಿನ್ ಮೇಲೆ ಅಲರ್ಜಿ ಆದಾಗ ತಿಳ್ಕೊಂಡ್ ಬಿಡ್ಬೋದು. ಹೌದು, ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ. ಅಲರ್ಜಿ ಅದೇ ಅದೇ ಅಲರ್ಜಿ ನಾವ್ ಯಾವ ಮಾಡ್ತೀವಿ, ಯಾವ್ದೋ ಬೇಡ. ಹೌದಿಲ್ಲ, ಹಂಗ ನಾವ್ ಎಲ್ಲರೂ ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ ಮಾಡ್ಕೊಳ್ಬೇಕು. ಮರೇನ್ ಮಂದಿಲ್ಲ, ಎಂತ ಚಂದ ಡಿಸೈನ್ ಡಿಸೈನ್ ಚೀಲಗಳ ಹೊಲಿಡ್ತಿದ್ರಪ್ಪ. ಹೆಣಕಿ ಹಾಕಿ ಬೇರೆ ಹೆಣಕಿಲಿಂದ ಡಿಸೈನ್ ಮಾಡೋರು ಅವರು, ಸ್ವಸ್ತಿಕ್ ಮಾಡೋರು, ನವಿಲ್ ಮಾಡೋರು, ಕುಂಡಾ ಮಾಡೋರು, ಏನೆಲ್ಲ ಡಿಸೈನ್ ಮಾಡಿ ದೇವ್ರು ತಿಳಿಸ್ತಿದ್ರು, ಎಲ್ಲವೆಲ್ಲ ಮಾಡ್ತಿದ್ರು. ಈಗ ಆ ಕಲೆ ಒಂದು ಹೋಯ್ತಾ, ಕಲೆ ಹೋಯ್ತು. ಆಮೇಲೆ ಬಟ್ಟಿಲಿಂದಾನೆ, ಬಟ್ಟಿಲಿಂದ ಮಾಡ್ತಿದ್ರು ಬಟ್ಟಿ ಚೀಲಗಳಿಗೆ, ಮೇಲೆ ಬಟ್ಟಿ ಹಚ್ಚಿ ಡಿಸೈನ್ ಮಾಡಿ ಹೊಲೆಯವರು. ಅವ್ ಸಹಿತ ಒಂಥರ ಚಂದ ಅನಿಸ್ತದೆ. ಅದಕ್ಕೆ ಪ್ಯಾಚ್ ವರ್ಕ್ ಅಂತಿದ್ರು ಅವ್ರು. ಹೌದು ನೋಡಿ, ಪ್ಯಾಚ್ ಅಂದ್ರೆ ಬಟ್ಟಿನೇ ಪ್ಯಾಚ್ ಮಾಡೋದು. ಹಂಗ ಅಂತವೆಲ್ಲ ಡಿಸೈನ್ ಮಾಡಿ ಮಾಡಿ ಹೊಲಿತಿದ್ರು. ದಪ್ಪನ್ ಲಾಡಿ ಬರ್ತಾವಲ್ಲ, ಅದರಲ್ಲಿಂದ ಹೂಗಳು ಮಾಡಿ ಮಗ್ಗಿ ಮಾಡಿ ಅದನ್ನೊಂಥರ ಮಾಡುತ್ತಿದ್ರು. ಶುಭಗ, ಈಗ ನನಗೊಂದು ವಿಚಾರ ಬಂತು. ಏನ್ ಬಂತು? ನಿನಗೊಂದು ಸ್ವ ಉದ್ಯೋಗ ಹಾದಿ ಹೇಳ್ತು. ಏನಪ್ಪ ಅದು? ಇದೆಲ್ಲ ಹೇಳಿದ್ನಂತ ಅನ್ಕೊಳ್ಳೆ, ನನಗೆ ಗೊತ್ತದ ಅಂತ ಅನ್ಕೊಂಡೇನೆ. ಇಲ್ಲ, ಈಗೇನ್ ಹೇಳಿದ್ದಿ ನೋಡು, ಇದನ್ನ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ರಿ. ಮಾಡಬಹುದಲ್ಲ, ಅದನ್ನು ಹೌದಲ್ಲ. ಯಾಕಂದ್ರೆ ಹಿಂಗೇನು ಗುರುತಿರ್ಲಾರ್ದಲ್ಲ, ಹೊಸದೇನಲ್ಲ. ಈಗ ಏನಂತಂದ್ರೆ ಇದು ಹೊಸದೀಗ, ಈಗ ನಾವೇನು ಈಗಿನ ಯುವಕರಿಗೆ ಕೊಟ್ವಿ, ಆಮೇಲೆ ಇವ್ ಚೀಲ ಎಲ್ಲ ಏನದ ಈಗ ಸುಶಾಂತ್ ಅಂತ ನಾವು ಕೊಟ್ಟಿವಿ ಅಂತಂದ್ರೆ ಅವ್ರ ಗುಂಪಿನೊಳಗೆ ಇದು ಹೊಸ ಡಿಸೈನ್. ಹೌದಲ್ಲ, ಅವನಕ್ಕೆ ಫ್ರೆಂಡ್ಸ್ ಕರ್ಕೊಂಡು ಬಂದು ಮಾರಾಟ ಮಾಡಿಬಿಡ್ತಾಳೆ, ಆಮೇಲೆ ಅಕ್ಕಿನೂ ಕಲಿತಾಳೆ. ಹೌದಿಲ್ಲ, ಬರೋಬರಿ ಅದು ಬಿಡು, ಬೇಕಾದವ್ರು ಬಂದ್ರಂದ್ರೆ ಕಲಿಸ್ತೀನಪ್ಪ. ನಾ ಅಂತೂ ಒಂದ್ ನಾಲ್ಕು ಮಾಡಿಡ್ತೀನಿ, ನನಗ್ ಬೇಕಾದಂತ ಹೇಳಿ ನಾ ಮಾಡ್ಕೊಂಡಿರ್ತೀನಿ. ಆದ್ರೆ ನಂದು ಗ್ಯಾರಂಟಿ ಇದೆ, ನಾಲ್ಕಂತೂ ನಾ ಮಾರಾಟ ಮಾಡ್ತೀನಿ. ನೀವ್ ಮಾಡ್ತೀಯ? ಒಂದಂತೂ ನಾ ತಗೋತೀನಿ. ಹೌದಾ? ಹೌದು, ಹಿಂಗ್ ಖರೀದಿ ಮಾಡೋರಿದ್ರೆ ಬೇಕಾದಷ್ಟು ವ್ಯಾಪಾರ ಆಗ್ತದೆ. ಮನೆ ಕೂತ್ಕೊಂಡಲ್ಲೇ ಗಳಿಕೆ ಆಗ್ತದೆ, ಹೊತ್ತು ಹೋಗ್ತದೆ, ಎಲ್ಲಾನು ಆಗುತ್ತೆ. ಅಂತಂದ್ರ ನಾವು ಈ ರೀತಿ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೆಂಗ್ ನಾವು ಮಾಡಬೇಕು, ಆಮೇಲೆ ಪ್ರತಿಯೊಬ್ಬರು ನನ್ನಿಂದ ಈ ಪರಿಸರ ಸಂರಕ್ಷಣೆಗೆ ಏನ್ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ವಿಚಾರ ಮಾಡಬೇಕು. ಶೋಭಕ್ ಏನ್ ಮಾಡ್ತಾಳ, ಸುಜಾತ ಏನ್ ಮಾಡ್ತಾಳ, ಕಲ್ಯಾಣ್ ಏನ್ ಮಾಡ್ತಾನ, ಮಲ್ಲಣ್ಣ ಏನ್ ಮಾಡ್ತಾನ ಅಂತ ವಿಚಾರ ಮಾಡೋದಿಲ್ಲ. ಅವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲ, ಅವ್ರು ಮಾಡ್ಲಿಲ್ಲ ಅಂತ ಅನ್ನೋದನ್ನ ಇಲ್ಲ. ಇಲ್ಲ, ಮೊದಲು ನಾನು ಮಾಡಿದ ಮೇಲೆ ಒಂದಿಲ್ಲ ಒಂದ್ಸಲ ಶೋಭಕ್ ನಂಬಲ್ ಬರ್ತಾಳ, ಒಂದಿಲ್ಲ ಒಂದ್ಸಲ ಕಲ್ಯಾಣ್ ನಂಬಲ್ ಬರೋಣ. ಬಂದಾಗ ಹೇಳೋದು, ನೋಡಪ್ಪ ಕಲ್ಯಾಣ, ನಾ ಹಿಂಗ್ ಮಾಡ್ತಿದ್ದೆ ನಿನ್ನಂಗ, ಇದೀಗ ಬಿಟ್ಟಿನಿ, ಇದು ಹಿಂಗ ಆಗ್ಯದ ನೋಡು, ಮತ್ ನೀನು ಮಾಡಿದ್ರೆ ಚಲೋ ಆಗ್ತದೆ ಅಷ್ಟೇ ಅಂತ ಹೇಳಿದ್ರೆ ಹರಡೋದಿಲ್ಲವ. ಬಿಡು ಅಂದ್ರೆ ಜಗ್ಗೆ ಸಿಟ್ಟು ಬರ್ತದ, ಹರಡತಾರ. ಏ ನೀ ಹೇಳವ, ನಾ ಮಾಡ್ಲಿಕ್ಕತ್ತೀನಿ, ನೀನು ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳೋದು ಅಷ್ಟೇ. ಮಾಡಿ ತೋರಿಸಿದಾಗ ಅವ್ರು ಮಾಡಿ ತೋರಿಸ್ ಮಾಡಂತ ಹರಡ್ರ ಮಾಡೋದಿಲ್ಲ, ನಾವು ಮಾಡಿ ನಡೆದಾಗ ಅವ್ರು ತಾವೇ ನೋಡಿ ತಿಳ್ಕೊಂಡ್ಬಿಡ್ತಾರೆ. ನೋಡಪ್ಪ ಹಿಂಗದ ಶೋಭಕ್ ಅಂತೇಳ, ಹಿಂಗ್ ನೀನು ಮಾಡಿದ್ರೆ ಚಲೋ ನೋಡು, ನಿಂಗು ತಿಳುವಳಿಕೆ ಅದ ತಂದ್ ಬಿಡುದು. ಅವಾಗ ಇಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಆಗ್ಬಿಡ್ತ. ಹೌದಿಲ್ಲ ಅಂತಂದ್ರ ಹಿಂಗ ಜೀವನದೊಳಗ ನಾವು ಸಾಕಷ್ಟು ನೋಡ್ತೀವಿ. ಆಮೇಲೆ ಇನ್ನೊಂದ್ ಶೋಭಕ, ಏನದ ಇವು ಒಳ್ಳೇದ್ ಮಾಡಂದ್ರ ನಾವ್ ಬಹಳ ಟೈಮ್ ತಗೋತೀವಿ. ಈ ಕೆಟ್ಟದ್ದು ಯಾರು ಕಲಿಸ್ತಾರ? ಹೌದೌದು, ಯಾರು ಕಲ್ಸೋದೇ ಬೇಕಾಗಂಗಿಲ್ಲ, ಅದನ್ನ ನೋಡಿದ ತಕ್ಷಣನೇ ಬಂದ್ ಬಿಡ್ತದ ಮನಸ್ಸಿನಾಗ ಅಂತೇಳಿ. ಈಗ ಗುಟ್ಕ, ತಂಬಾಕು, ಬೀಡಿ, ಸಿಗರೇಟ್ ಕುಡಿಯೋದು, ಇವ್ ಯಾರು ಕಲ್ಸಿರ? ಯಾರು ಕಲ್ಸಿರ? ತಾವೇ ಕಲ್ಕೊಳ್ತಾರ. ಆಮೇಲೆ ಇನ್ನೊಂದ್ ತಿಳ್ಕೊ, ನಮ್ಮ ಸಮಾಜ ಏನಂತಂದ್ರೆ ಮುಕ್ತ ಸಮಾಜ ಇಲ್ಲ, ಇವಕ್ಕೆಲ್ಲ ಬೆದರಿಕೆ ಅದ, ಅಂಜಿಕೆ ಅದ. ಇಷ್ಟ ಅದ ಅಂದ್ರೆ ಇಷ್ಟ ಕಲ್ತಾರ, ಇನ್ ಗುಲ್ಲ ಇದ್ರ ಹೌದಿಲ್ಲ ಅಂತಂದ್ರ ಕದ್ದು ಮಾಡ್ಲಿಕ್ಕೂ ಇಷ್ಟವರು ಇದು ಮಾಡ್ಕೊಳ್ತಾರ ಅಂತಂದ್ರ ಒಳ್ಳೇದಕ್ಕೆ ಯಾಕೆ ಮಾಡಬಾರ್ದು? ಒಂದ್ ರೀತಿ ನಮ್ ಜನತೆ ಹಂಗೆ ಯಾವಾಗ ಮಾಡ್ಬಿಡಂತೆ ಅದು ಜಾಸ್ತಿ ಮಾಡೋದು. ಹಾ ಹೌದಿಲ್ಲ, ಅದಕ್ಕ ಇವ್ ನೋಡು ಈ ಪರಿಸರ ಮಾಲಿನ್ಯಕ್ಕಾಗಿ ಗುಟ್ಕಾ ಚೀಟಿಗಳು ದೊಡ್ಡದ, ಅದು ಇನ್ನೊಂದು ಸ್ಟೈಲ್ ಮೇಲೆ ರೋಡ್ ಮೇಲೆ ನಿಂತು ಕಟ್ ಮಾಡಿ ಬಾಯ್ದ ಹಾಕೊಂಡ್ರೆ ನಾನೇ ಹೀರೋ. ಆ ದಿವಸ ಹತ್ತು ಪ್ಯಾಕೆಟ್ ತಿನ್ಲಿ, ಹತ್ತು ಪ್ಯಾಕೆಟ್ಗೂ ಒಂದ್ ಹತ್ತು ಸ್ಟೈಲ್ ಬೇರೆನೆ ಇರ್ತಾವ. ಅದು ಅವ್ರ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ ಪರಿಸರಕ್ಕೂ ಹಾನಿ. ಅಲ್ಲಿ ಇಲ್ಲಿ ಉಗುಳದ ಎಲ್ಲ ನಮ್ದು ದೊಡ್ಡ ಡಿಸೈನ್ ಯಾ ಮೂಲಿ ತಗೋ ಡಿಸೈನ್. ಆಮೇಲೆ ಎಷ್ಟು ನಾರ್ತದ, ಎಷ್ಟು ಹೊಲಸ್ ಇರ್ತದ. ಈಗ ಅದಕ್ಕಂತಾನೆ ಕೆಲವೊಂದು ಆಫೀಸ್ಗಳು ಕೆಲವೊಂದು ಇದ್ರದಾಗ ಒಂದೊಂದು ಚಲೋ ಮೂರ್ತಿಗಳನ್ನೇ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಹೋದ ಕೂಡಲೇ ಅದನ್ನ ನೋಡಿದ್ರೆ ನಮ್ಗೊಂದ್ ಇದ್ರ ಭಾವನೆ ಬರಬೇಕು, ಇಲ್ಲಿ ನಾವು ಉಗುಳ್ಬಾರ್ದು ಅನ್ನೋದು ಭಕ್ತಿ ಬರಬೇಕು ಅಂತಂದ್ರ ನಾವ್ ಇಷ್ಟು ತಿಳುವಳಿಕೆ ಇಲ್ಲಾರ್ದ್ರ ಆಗಿವ ಏನಂತ ನಾವ್ ವಿಚಾರ ಮಾಡ್ಬೇಕು. ಜಾಣ ಕಿವುಡ ಅಂತಾರಲ್ಲ ಹಂಗ ಎಲ್ಲಾನು ಗೊತ್ತದ, ಗೊತ್ತಿರ್ಲಾರ್ದಂಗ ಇರೋದು. ಉಳಿದಿದ್ದೆಲ್ಲ ಗುರುತದ, ಎಲ್ಲ ಗೊತ್ತಿರ್ತದ. ಉಗಿಬಾರ್ದು ಅಂತಾನು ಗೊತ್ತದ, ಉಗಿದ್ರೆ ಹೊಲಸಾಗ್ತದ ಅಂತಾನು ಗೊತ್ತದ, ಆದ್ರೂ ಉಗಿತೀವಿ. ಯಾಕಂದ್ರೆ ಅದು ಯಾರೋ ಒಬ್ರು ಮಾಡಿರ್ತಾರಪ್ಪ, ಮಾಡ್ಯಾರ ಅನ್ಕೊಳ್ಳೆ ಅಲ್ಲಿ ಮಾಡ್ಯಾದಲ್ ಬಿಡು ಹಾಕ್ಬಿಡೋಣ. ಈ ಕಸನು ಅಷ್ಟೇ, ಅಲ್ಲಿ ಒಗದಾರ ಇಲ್ಲೋ ಆಯ್ತು ನಮ್ದಿಷ್ಟ ಅಲ್ಲೇ ಬೀಳ್ಲ. ನೀವ್ ಹೋಗಿದ್ವಿ ಅವ್ರ ಹೋಗಿದ್ವಿ ಇವ್ರ ಹೋದ್ರು ಬೆಳಗಾದ್ರೆ ಒಂದು ಕುಂಪೆ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಿಲ್ಲ ಹೊಲಸು ಮಾಡೋದು ಬಹಳ ಸರಳ. ಹೌದು, ಅದೇ ಜಾಗ ನಾವು ಸ್ವಚ್ಛ ಮಾಡ್ಬೇಕಂದ್ರೆ ನಾವು ಬಹಳಷ್ಟು ಎಲ್ಲರೂ ಸೇರ್ಕೊಂಡು ಇದು ಮಾಡಿಕೊಂಡು ಅದನ್ನ ಸ್ವಚ್ಛ ಮಾಡ್ಬೇಕಾಗ್ತದೆ. ಸ್ವಚ್ಛ ಮಾಡಿದ್ರೆ ಸಹಿತ ಆ ಗುಟ್ಕಾ ಉಗುಳಿದ ವಾಸನೆ ಹೋಗಂಗಿಲ್ಲ, ಅದು ವರ್ಷಗಟ್ಟಲೆ ಹೋಗೋದಿಲ್ಲ ಅನಿಸ್ತದೆ. ವಾಸನೆನೂ ಹೋಗಲ್ಲ, ಕಲಿನೂ ಹೋಗಲ್ಲ, ಕಲಿನೂ ಹೋಗೋದಿಲ್ಲ. ಸುಣ್ಣ ಹಚ್ಚಿದ್ರೆ ಸಹಿತ ಮತ್ತೆ ಎದ್ದು ಕಾಣಿಸ್ತಿರ್ತದೆ. ಅದಕ್ಕೆ ಅಲ್ಲ ಅದು ಕಲರ್ ಹೋಗಂಗಿಲ್ಲ, ಆಗಂಗಿಲ್ಲ ಅಂತ ಅನ್ನೋದೊಂದು ಬೇರೆ ವಿಷಯ. ಈಗ ಅವರಿಗೇನೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ನಾ ಇದೇ ಹೇಳ್ತೀನಿ ಶೋಭಕ, ಒಂದು ಬಾಡಿ ಮೇಲೆ ಉಗುಳಿದ್ದು ಕಲಿ ಹೋಗೋದಿಲ್ಲ, ಒಳಗ್ ಹೋಗಿದ್ ಕಲಿ ಹೆಂಗ್ ಹೋಗ್ಬೇಕು? ಅಲ್ಲರೇ ನೋಡ್ಬೇಕು ಅವ್ರ ತಿಂದವ್ರದ್ದು ಇಷ್ಟು ಕೆಟ್ಟದಾಗ ಕಾಣ್ತಿರ್ತಾವ ಮತ್ತೆ ಅಂತಂದ್ರ ಒಳಗದು ಹೋಗಿ ಒಳಗಿಂದ ಇದಾದಾಗ ಎಷ್ಟು ಕಲಿ ಮಾಡ್ಲಿಕ್ಕಿಲ್ಲ, ಹಂಗಾಗಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಹೆಚ್ಚಿದೆ. ಬಾಯಿ ಕ್ಯಾನ್ಸರ್ ಅಂತ ಆಗ್ತದ, ಕರಳಿನ ಕ್ಯಾನ್ಸರ್ ಆಗ್ತದೆ, ಕರಳಿನ ಕ್ಯಾನ್ಸರ್ ಆಗ್ತದ, ಹೊಟ್ಟೆಗೆ ಏನೇನು ಗಡ್ಡೆಗಳ ಆಗ್ತಾವ, ಮಾತಾಡ್ಲಿಕ್ ಬರಂಗಿಲ್ಲ ರಾಜಣ್ಣ ಒಬ್ಬೊಬ್ರಿಗೆ. ಹೌದು, ಬಾಯಾಗ ಸೈಡಿಗೆ ಇಟ್ಕೊಂಡು ಮಾತಾಡ್ತಿರ್ತಾರ, ಅದಕ್ಕೆ ಅಲ್ಲೇ ಕುತ್ತು ಕುತ್ತು ಕುತ್ತು ಅದೊಂದು ಹುಣ್ಣಾಗ್ಬಿಟ್ಟಿರ್ತದೆ. ಮನ್ನೊಬ್ರು ಸಿಕ್ಕಿದ್ರೆ ಶೋಭಕ, ಸಣ್ಣ ವಯಸ್ಸು ಏನೋ ಒಂದ್ 28 29 ವರ್ಷದ ಯುವಕ ಬಂದ್ರ ಬಾಯಿನೇ ತಿರೋರು ಹಿಂಗ ಹಿಂಗ ಮಾತಾಡ್ತಾವ, ಮೀನ ಮಾಡ್ತಿರ್ತ ಬಾಯಿ ಹಿಂಗೆ ಮಾಡುದು ಏನಾಗಿದ್ರೆ ಇಲ್ರಿ ಬಾಯಿ ಕ್ಯಾನ್ಸರ್ ಆಗಿದ್ರಿ ನೋಡ್ರಿ ಇನ್ನು ಬಾಳೆ ಬದುಕು ಅಂತ ಕೇಳಿದ್ರೆ ಇಲ್ರಿ ಒಂದ್ 12 ವರ್ಷ ಆತ್ರಿ ಸರ್ ತಿರ್ಲಿತ್ತ ಅಂದ್ರ ಜೀವನ ಎದಕ್ಕೆ ಬಂತು? ಅಲ್ಲ, ನಿಸರ್ಗ ಅಥವಾ ದೇವರು ಒಂದು ಒಳ್ಳೆ ಜೀವನ ಕೊಟ್ಟ ನಮ್ಗೆ. ಆಮೇಲೆ ಈ ಪ್ರಪಂಚ ನೋಡಬೇಕಾದದ್ದು ಒಂದು ಒಳ್ಳೇದಲ್ಲಪ್ಪ ನಮಗ, ಎಷ್ಟು ದೇವರ ಸೃಷ್ಟಿ ಅದ, ಪ್ರಕೃತಿ ಎಲ್ಲ ಬಹಳ ಚಂದದ, ಚಲೋ ಅದ. ನಾವ್ ಅದನ್ನ ಹಾಳು ಮಾಡಿದ್ವಿ, ಆಮೇಲೆ ನಮ್ ನೋಡೋದ್ರಷ್ಟು ಚಲೋ ಇಲ್ಲ, ಹಂಗಾಗ್ಬಿಟ್ಟದ. ಚಲೋ ದೃಷ್ಟಿ ಇರ್ತದೆ, ಎಲ್ಲ ಚಲೋನೇ ಚಲೋನೇ ಆಗ್ತದೆ. ಅದೇ ಹೇಳ್ತಾರೆ, ದೃಷ್ಟಿ ಬದಲಾಯಿಸಿ ನೋಡು ದೃಶ್ಯ ಬದಲಾಗುತ್ತದೆ. ಆಮೇಲೆ ಸೃಷ್ಟಿ ಬದಲಾಯಿಸ್ತದೆ ಅಂತ ಹೇಳ್ತಾರೆ, ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಯಿಸ್ತದೆ. ಸೃಷ್ಟಿ ಅಂತ ಅದೇ ಇರ್ತದೆ, ಅದು ಬದಲಾಯಿಸೋದಿಲ್ಲ, ಬಟ್ ನಮ್ ನೋಡೋ ದೃಷ್ಟಿ ಜ್ಞಾನ ಬದಲಾಯಿಸಬೇಕು. ಅದಕ್ಕೆ ಈ ರೀತಿ ಚಟಗಳು ಮಾಡಿಕೊಂಡು ನಮ್ಮ ದೇಹ ಕೆಡಿಸ್ಕೊಂಡು ಆಮೇಲೆ ನಮ್ಮ ಮೇಲೆ ಡಿಪೆಂಡ್ ಇದ್ದವರು. ಇನ್ನೊಂದೇನ್ ರಾಜಣ್ಣ, ಧೂಮಪಾನ ಮಾಡ್ತಾರಲ್ಲ ಅದು ಬರೀ ಅವರಿಗಷ್ಟೇ ಅಲ್ಲ, ಅವ್ರ ಸರೌಂಡಿಂಗ್ಸ್ ನಾಗ ಇದ್ದವರಿಗೂ ಬಾ ತ್ರಾಸ ಅಂತ ಎಫೆಕ್ಟ್ ಆಗಿ ಆಗ್ತದೆ. ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ ಅದಕ್ಕೆ, ಅವ್ರಕ್ಕಿಂತ ಹೆಚ್ಚಿಗೆ ಬಾಜು ಇದ್ದವ್ರಿಗೆ ಆಗ್ತದೆ. ಹೌದೌದು, ಅದು ಮನ್ ಡಾಕ್ಟರ್ ಹೇಳ್ತಿದ್ರು, ಪ್ಯಾಸಿವ್ ಸ್ಮೋಕಿಂಗ್ ಬಹಳ ಅಪಾಯಕಾರಿ, ಅವ್ರಿಗಿಂತಲೂ ಹೆಚ್ಚಿಗೆ ಅಪಾಯ ಬಾಜು ಇದ್ದವ್ರಿಗೆ. ಆಮೇಲೆ ಮಕ್ಕಳು ಇರ್ತಾರ, ಹೆಂಡತಿ ಇರ್ತಾಳ, ಅವರಿಗೆಲ್ಲ ಎಷ್ಟು ಸಮಸ್ಯೆ. ಆಮೇಲೆ ಈ ಕಡೆ ಈ ಕಡೆ ನೋಡಿದ್ರು ಶೋಭಕ, ಯುವಕ ಯುವತಿರೊಳಗೂ ಬಹಳ. ಹೌದು, ಈಗೇನು ಎಜುಕೇಶನ್ ಅಂತಾರ ನೋಡು, ಸ್ಟ್ಯಾಂಡರ್ಡ್ ಎಜುಕೇಶನ್ ಅಂತಾರಲ್ಲ, ದೊಡ್ಡ ದೊಡ್ಡ ಅಭ್ಯಾಸಕ್ಕೆ ಹೋಗ್ತಾರಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಪ್ಪ, ಅವರಿಗೆ ಒಂದ್ ಸ್ವಲ್ಪ ಫ್ರೀ ಇದ್ದಂಗೆ ಇಟ್ಬಿಟ್ಟಿದಾರ. ಯಾಕಂದ್ರೆ ಅವ ಅಪ್ಪ ಮನೆ ಹತ್ರ ಇರಂಗಿಲ್ಲ, ಯಾರು ಇರಂಗಿಲ್ಲ, ಬೇಕಾದಂಗ ರೊಕ್ಕ ಹಾಕ್ತಿರ್ತಾರ. ಆಮೇಲೆ ಅವ ಅಪ್ಪಗೇನೋ ಚಲೋ ಓದ್ಲಿಕ್ಕತ್ತಾರ, ದೊಡ್ಡ ಅಭ್ಯಾಸ ಮಾಡ್ಲಿಕ್ಕತ್ತಾರ ಅನ್ನೋದೊಂದು ಅವರಿಗೆ ಖುಷಿ ಇರ್ತದೆ, ಖುಷಿ ಹೆಮ್ಮೆ ಹೆಮ್ಮೆ ಇರ್ತದೆ, ಖುಷಿ ಇರ್ತದೆ. ಅದಕ್ಕೆ ಅವ್ರು ಕೇಳಿದಷ್ಟು ರೊಕ್ಕ ಅಂತೂ ಹಾಕ್ತಿರ್ತಾರ. ಆ ರೊಕ್ಕ ಹೆಂಗ್ ಯೂಸ್ ಮಾಡ್ಲಿಕ್ಕತ್ತಾರ ಅನ್ನೋದ್ರ ಕಡೆ ಲಕ್ಷ ಇರಂಗಿಲ್ಲ ಅವ್ರಿ. ತಂದೆ ತಾಯಿ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರ್ತಾರ, ಆ ನಂಬಿಕೆ ಈ ಮಕ್ಕಳು ಉಳಿಸ್ಕೋಬೇಕಷ್ಟೇ. ಆದ್ರೆ ನಾನದನ್ನು, ನಾವು ಒಳ್ಳೆ ಪೇರೆಂಟ್ ಆಮೇಲೆ ತಿಳುವಳಿಕೆ ಇರುವಂತ ಪೇರೆಂಟ್ ಇದ್ರೆ ನಾನು ಯಾವಾಗ್ಲೂ ಕ್ರಾಸ್ ಚೆಕ್ ಮಾಡ್ಕೊಂಡೇ ಇರಬೇಕು. ಆಮೇಲೆ ಈಗ ಗುಟ್ಕಾ ತಿನ್ನುವಂತ ಮಗ ಇರ್ಲಿ ಮಗಳಿರ್ಲಿ ಅಥವಾ ಸಿಗರೇಟ್ ಸೇದುವಂತ ಮಗ ಇರ್ಲಿ ಮಗಳಿರ್ಲಿ, ಇದು ಮುಚ್ಚಿಡ್ಲಿಕ್ಕೆ ಆಗುತ್ತೆ. ಈಗ ಸ್ವಲ್ಪ ದಿನದ ಮಟ್ಟಿಗೆ ಮುಚ್ಚಿ ಯಾರಿಗೂ ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ನೋಡಿದ್ರೆ ಸಾಕು ಮುಖ ಗೊತ್ತಾಗ್ಬಿಡುತ್ತೆ. ಶುರುವಿಗೆ ಅಂದ್ರೆ ಸಸಿಯನ್ನು ಒಡಿತಿರ್ತ ನೋಡು, ಬೀಜ ಮೊಳಕೆ ಬರ್ತಿರ್ತ ನೋಡು, ಅವಾಗ ನೋಡಿ ಅಲ್ಲೇ ಚೂಟಾಕಿ ಬಿಡ್ಬೇಕು, ದೊಡ್ಡದಾಗ್ಲಿಕ್ಕೆ ಬಿಡ್ಬಾರ್ದು. ಹಿಂಗ ನಾವು ಒಳ್ಳೆ ಚಟಗಳನ್ನ ಒಳ್ಳೆ ಚಟಗಳು ಆಮೇಲೆ ಎಲ್ಲರ ಜೊತೆ ಮಾತಾಡುವುದು, ಚಲೋತ್ನ ತಿಳ್ಕೊಳ್ಳೋದು, ಒಳ್ಳೆಯವರು ಸಂಘ ಮಾಡೋದು, ಸತ್ಸಂಗ ಮಾಡೋದು, ಹೌದಿಲ್ಲ, ಇಂಥ ಎಲ್ಲ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತದೆ. ಆಮೇಲೆ ಶಾಂತಿ ಇರಬೇಕು. ಸುತ್ತಲಿನ ಪರಿಸರ ಶಾಂತಿ ಇತ್ತಂದ್ರೆ ನಮ್ ತಲೆ ತಾನೇ ಶಾಂತಿ ಬರ್ತದೆ ನೋಡ್ರ ಜನ. ಹೌದಿಲ್ಲ, ಆಯ್ತು ಮತ್ತ ನಾ ನಡಿಲೇ ನಾವು ಮತ್ತೆ ನಡೀತೀನಿ ಹೊಟ್ಟಿ ತ್ರಾಸ ಆಗಿದ್ರೆ ನೀ ಶಾಂತಿ ಬಗ್ಗೆ ಏನು ಮಾತಾಡೋದಾಗಿದೆ, ಒಳಗೆ ಹೋಗಿ ಏನು ತಂದೆ ಕೊಡಲಾಗಿ ಯಾಕ ಮತ್ತ ಮಾತಾಡ್ಕೊತ ಕೂತೀವಿ ಮಾತಾಡ್ಕೊತ ಕೂತೀವಿ ಹಂಗೇನೆ ಒಮ್ಮೆ ನಾ ನಡಿಲೇ ಅಂತಂದ್ರೆ ಏನು ಏನಾರ ಕೊಡ್ತೀನಿ ಅಂತ ತಿಂದು ಹೋಗಕಂತ ಕೊಡು ನೋಡ್ ಮತ್ತೆ ವಿಚಾರ ಮಾಡ್ ಹಂಗೆ ಒಂದೆರಡು ಚೀಲನು ಹೆಣದ್ ಬಿಡವ ನಾ ನಾಳೆ ಊರಿಗೆ ಒಯ್ದು ಬಿಡ್ತೀನಿ. ಆಯ್ತಾಯ್ತಾಯ್ತು ಅಲ್ಲ ಬರೀ ಹೆಣಿಬೇಡ, ಹೆಣದು ಕಲಸಿ ಅಕ್ಕಿಲಿಂದ ಹೆಣಿಲಿಕ್ಕೆ ಹಚ್ಚಿ ಅದೇ ಚೀಲ ಒಯ್ಯಂದ್ರೆ ನಿನ್ ಕಡೆ ಗಿಫ್ಟ್. ಆಯ್ತಾಯ್ತು ಊರಿಗೆ ಬಂದಿದ್ದಕ್ಕೆ ಅದನ್ನ ಕಲ್ಕೊಂಡು ಹೋಗ್ತೀನಿ ನೋಡು. ಆಯ್ತಾಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ನಿವೃತ್ತ ಕಾರ್ಯಕ್ರಮ ಅಧಿಕಾರಿಗಳಾದ ರಾಜೇಂದ್ರ ಆರ್ ಕುಲಕರ್ಣಿ, ಶೋಭಾ ಆರ್ ಪಾಟೀಲ್ ಹಾಗೂ ಸುಜಾತ ನಾವಿ. ಈಗ ಹುಮ್ನಾಬಾದ್ ತಾಲೂಕಿನ ಜನಸಂಗಿ ಗ್ರಾಮದ ಸಿದ್ದರಾಮ ವಾಗ್ಮಾರೆ ಹಾಗೂ ಸಂಗಡಿಗರಿಂದ ಗೊಂದಳಿಗರ ಪದಗಳನ್ನು ಕೇಳೋಣ. ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ. ಹಿಂಗ ಇರುವಾಗ ಮೋಕ್ಷದ ಹಾದಿ ತಗೋ ಗುರು ಬೋಧಿ ಮನುಜ, ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ. ಯೋಗಿಯ ಕೋಹಂಕಾರ ಯೋಗಿಯ ಕೋಹಂಕಾರ ಯೋಗಿಯ ಕೋಹಂಕಾರ ಯೋಗಿಯ ಕೋಹಂಕಾರ ನಡಿಬೇಕು ಭೋಳ ಶಂಕರ ಜಾಸ್ತಿ ಮಾಡಿದಾರಿಂದ ಬಿದ್ದೋಷದೆ ಮಾಡಿಕೊಂಡೆ ಕೂದೆ ಮನುಜ, ತನ ಮನ ಧನ ಮಾಡ ನಿವದೆ ಮನುಜ, ತನ ಮನ ಧನ ಮಾಡ ನಿವದೆ ಮನುಜ, ತನ ಮನ ಧನ ಮಾಡ ನಿವದೆ ಮನುಜ, ತನ ಮನ ಧನ ಮಾಡ ನಿವದೆ. ಲೇನ ಮ್ಯಾಲೆ ವರದಾರ ಲೇನ ಮ್ಯಾಲೆ ವರದಾರ ಲೇನ ಮ್ಯಾಲೆ ವರದಾರ ಲೇನ ಮ್ಯಾಲೆ ವರದಾರ ರಮ ನಾಮ ಎಂಬೋ ಅಕ್ಷರ ರಮ ನಾಮ ಎಂಬೋ ಅಕ್ಷರ ಕಲ್ಲ ತೋರ್ಷಾದ ಶಾದಲಂಕ ಕಹದೆ ಚೇತ ಪದ ಖ್ಯಾತಿ ಮನುಜ, ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ ಮನುಜ, ತನ ಮನ ಧನ ಮಾಡ ನಿವದಿ ಮಂಗ ಇರುವ ತೂ ಮೋಕ್ಷದ ಹಾದಿ ತಗೋ ಗುರು ಬೋಧಿ ಮನುಜ, ತನ ಮನ ಧನ ಮಾಡ ನಿವದಿ ಮಾಡಂಬದ ವಿಲ್ಲೋ ಆಚಾರ ಮಾಡಂಬದ ವಿಲ್ಲೋ ಆಚಾರ ನಿಡುಂಬದ ವಿಲ್ಲೋ ಸಂಸಾರ ನಿಡುಂಬದ ವಿಲ್ಲೋ ಸಂಸಾರ ರೀತಿ ಮಾರ್ಗ ಅವ ಮೋರ್ ಹಾದಿ ತಕೋ ಗುರು ಬೋಧಿ ಮನ ಹಾದಿ ತಂಗು ಗುರು ಬೋಧಿ ಮನುಜ ತನ ಮನ ಧನ ಮಾಡ ನಿವದಿ ಮನುಜ ತನ ಮನ ಧನ ಮಾಡ ನಿವದಿ ಸೃಷ್ಟಿಗೆ ಆದ ಓಂಕಾರ ಸೃಷ್ಟಿಗೆ ಆದ ಓಂ